ತಮ್ಮೆಲ್ಲರಿಗೂ ಗೊತ್ತು, ನಾವು ಈಗ ಸಾವಯವ ಕೃಷಿ ಕಡೆ ನಮ್ಮ ಒಲವನ್ನ ತೋರಿಸ್ತಾ ಇದೀವಿ. ಯಾಕಪ್ಪ ಸಾವಯವ ಕೃಷಿ ಬಗ್ಗೆ ನಮ್ಮ ಒಲವನ್ನ ತೋರಿಸ್ತಾ ಇದೀವಿ ಅಂತಂದ್ರೆ, ನಾವು ಯಾರನ್ನಾದ್ರೂ ಕೇಳಿದ್ರೆ, ನಾವು ರೈತರ ಬಗ್ಗೆ ರೈತರನ್ನ ಕೇಳಿದ್ರೆ, ನಿಮ್ಮ ಮಣ್ಣಿನ ಆರೋಗ್ಯ ಹೇಗಿದೆ ರೈತ ಬಾಂಧವರೇ ಅಂತಂದ್ರೆ, ಸಾರ್ ನಮ್ಮ ಮಣ್ಣಿನ ಆರೋಗ್ಯ ಎಲ್ಲ ಹದಗೆಟ್ಟೋಗಿದೆ. ಯಾಕೆ ಹದಗೆಟ್ಟೋಗಿದೆ ಅಂತ ಅಂದ್ರೆ, ನಾವು ಕೃಷಿಯಲ್ಲಿ ಈ ಅತಿ ಹೆಚ್ಚಿನ ರಾಸಾಯನಿಕ ಗೊಬ್ಬರಗಳು, ರಾಸಾಯನಿಕ ಶಿಲೀಂದ್ರನಾಶಕಗಳು, ರಾಸಾಯನಿಕ ಕ್ರಿಮಿನಾಶಕಗಳನ್ನ ಉಪಯೋಗಿಸ್ತಾ ಇರೋದ್ರಿಂದ ಸಾಮಾನ್ಯವಾಗಿ ನಮ್ಮ ಎಲ್ಲಾ ಭಾಗದ ಮಣ್ಣು ಹದಗೆಡ್ತಾ ಹೋಗಿದೆ. ಅದಕ್ಕೆ ನಾವೇನ್ ಮಾಡ್ತಾ ಇದೀವಿ, ಅದನ್ನ ಸರಿ ಮಾಡ್ಕೊಳ್ಳಿಕ್ಕೆ, ನಮ್ಮ ಮಣ್ಣಿನ ಆರೋಗ್ಯನ ಸರಿಪಡಿಸ್ಕೊಳ್ಳಿಕ್ಕೆ, ನಾವು ನಮ್ಮ ಅಜ್ಜ ತಾತಂದಿರು ತಾತ ಅಜ್ಜಂದಿರು ಮಾಡದಂತ ಸಾವಯವ ಕೃಷಿ ಕಡೆ ನಾವು ಒಲವನ್ನ ತೋರಿಸ್ತಾ ಇದೀವಿ. ಸಾಮಾನ್ಯವಾಗಿ ಏನಪ್ಪ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ, ನಾವು ಸಾವಯವ ಕೃಷಿಯಲ್ಲಿ ನಮ್ಮ ಸೂಕ್ಷ್ಮಾಣು ಜೀವಿಗಳ ಬಳಕೆ ಅತಿ ಸೂಕ್ತ. ಯಾಕಪ್ಪ ಅಂತಂದ್ರೆ, ಈ ಸಾವಯವ ಕೃಷಿಯಲ್ಲಿ ನಮ್ಮ ಸೂಕ್ಷ್ಮಾಣು ಜೀವಿಗಳು ಸಾವಯವ ಕೃಷಿಯ ಚಕ್ರದ ತರ ಇದೆ. ಸೊ ಯಾವುದೇ ವ್ಯಕ್ತಿ ಯಾವುದೇ ಗಾಡಿ ಆಗ್ಲಿ, ಅದಕ್ಕೆ ಚಕ್ರ ಇಂಪಾರ್ಟೆಂಟ್. ನಮ್ಮ ಸಾವಯವ ಕೃಷಿ ಒಂದು ಗಾಡಿ ಅಂತ ನಾವು ಕನ್ಸಿಡರ್ ಮಾಡ್ಕೊಂಡ್ರೆ, ಆ ಚಕ್ರದಲ್ಲಿ ನಮ್ಮ ಅದಕ್ಕೆ ಚಕ್ರ ನಮ್ಮ ಸೂಕ್ಷ್ಮಾಣು ಜೀವಿಗಳು. ಸೊ ಅದರಲ್ಲಿ ಒಂದು ಪಾರ್ಟಿ ಏನಪ್ಪಾ ಅಂತಂದ್ರೆ, ಕೆಲವೊಂದಷ್ಟು ಸೂಕ್ಷ್ಮಾಣು ಜೀವಿಗಳು ನಮಗೆ ಬೆಳೆಗೆ ಬರುವಂತ ರೋಗನ ಹತೋಟಿ ಮಾಡುತ್ತವೆ, ಕಂಟ್ರೋಲ್ ಮಾಡ್ತವೆ, ಹತೋಟಿ ಅಥವಾ ನಿವಾರಣೆ ಮಾಡ್ತವೆ. ಸೊ ಯಾವ್ದಪ್ಪ ಅವು ಅಂತ ಸೂಕ್ಷ್ಮಾಣು ಜೀವಿಗಳು ಅಂತಂದ್ರೆ, ಅವನ್ನ ನಾವು ಜೈವಿಕ ನಿಯಂತ್ರಕಗಳು ಅಂತ ಹೇಳ್ತೀವಿ. ಸೊ ಹೇಗೆ ನಿಯಂತ್ರಕಗಳು, ಯಾವ ಜೈವಿಕ ನಿಯಂತ್ರಕಗಳು, ನಮ್ಮ ಬೆಳೆಗೆ ಬರುವಂತ ರೋಗಗಳು ಯಾವ್ಯಾವ್ದು ಅಂತಂದ್ರೆ, ಮುಖ್ಯವಾಗಿ ಜೈವಿಕ ನಿಯಂತ್ರಕಗಳಲ್ಲಿ ಈ ನಮ್ಮ ಟ್ರೈಕೋಡರ್ಮಾ ಅನ್ನೋ ಒಂದು ಶಿಲೀಂದ್ರ ಒಂದು ಮುಖ್ಯವಾಗಿ ಜೈವಿಕ ನಿಯಂತ್ರಕ. ಸೊ ಇದು ಏನಪ್ಪ ಅಂತಂದ್ರೆ, ಈ ಶಿಲೀಂದ್ರನ ಉಪಯೋಗಿಸೋದ್ರಿಂದ ನಮ್ಮ ಬೆಳೆಗೆ ಬರುವಂತ ಮಣ್ಣಿನಲ್ಲಿ ಇರುವಂತ ರೋಗಕಾರಕ ಸೂಕ್ಷ್ಮಾಣು ಜೀವಿ ಅಥವಾ ಹಾನಿಕಾರಕ ಸೂಕ್ಷ್ಮಾಣು ಜೀವಿಗಳ ಜೊತೆ ನಮ್ಮ ಈ ಟ್ರೈಕೋಡರ್ಮಾ ಹೋಗಿ ಫೈಟ್ ಮಾಡಿ ಅಥವಾ ಜಗಳ ಮಾಡಿ ಅದರ ಸೂಕ್ಷ್ಮಾಣು ಅಂದ್ರೆ ರೋಗಕಾರಕ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆನ ಕಡಿಮೆ ಮಾಡುತ್ತೆ. ಒಂದು ಸಲ ರೋಗಕಾರಕ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಕಡಿಮೆ ಆದಾಗ ನಮ್ಮ ಬೆಳೆಗೆ ರೋಗನೂ ಸಹ ಕಡಿಮೆ ಆಗುತ್ತೆ. ಸೊ ಅಂತ ಈ ಟ್ರೈಕೋಡರ್ಮಾನ ಯಾವ್ಯಾವ ರೋಗಗಳಿಗೆ, ನಾವು ಯಾವ್ಯಾವ ಬೆಳೆಗಳಿಗೆ ಉಪಯೋಗಿಸಬಹುದು ಅಂತ ಅಂದ್ರೆ, ಈ ಮುಖ್ಯವಾಗಿ ಬರುವಂತ ಈ ಸೊರಗು ರೋಗ ಅಥವಾ ಎಲೆ ಚುಕ್ಕಿ ರೋಗ ಅಥವಾ ಕೊಳೆ ರೋಗ, ನಮ್ಮ ರೈತ ಬಾಂಧವರು ಈ ಪ್ರಾಂತ್ಯದ ರೈತ ಬಾಂಧವರು ಶುಂಠಿ ಬೆಳೆಯುವಂತ ರೈತ ಬಾಂಧವರಿಗೆ ಕಾಡಿಸ್ತಾ ಇರುವಂತ ರೋಗ ಯಾವುದಪ್ಪ ಅಂತಂದ್ರೆ, ಶುಂಠಿಗೆ ಬರುವಂತ ಮುಖ್ಯವಾದ ರೋಗ ಕೊಳೆ ರೋಗ. ಈ ಕೊಳೆ ರೋಗದಲ್ಲಿ ಒಂದು ಕೆಂಪು ಕೊಳೆ, ಇನ್ನೊಂದು ಬಾಡುಗೊಳೆ ಅಂತ ಹೇಳ್ತೀವಿ. ಸೊ ಆ ಕೆಂಪು ಕೊಳೆನೇ ಆಗ್ಲಿ, ಇನ್ನೊಂದು ಬಾಡುಗೊಳೆನೇ ಆಗ್ಲಿ, ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ನಮ್ಮ ರೈತ ಬಾಂಧವರು ಸಾಕಷ್ಟು ರಾಸಾಯನಿಕ ಉಪಯೋಗಿಸ್ತಾರೆ. ಆ ಸಾಕಷ್ಟು ರಾಸಾಯನಿಕ ಉಪಯೋಗಿಸಿದಾಗ, ರಾಸಾಯನಿಕ ಹಾಕಿದಾಗ ಆ ಸೂಕ್ಷ್ಮಾಣು ಆ ರೋಗದ ಪ್ರಮಾಣ ಕಡಿಮೆ ಆಗಿರುತ್ತೆ. ಮತ್ತೆ ಒಂದು ತಿಂಗಳು ಅಥವಾ ಎರಡು ತಿಂಗಳು ಆದ್ಮೇಲೆ ಕೆಮಿಕಲ್ ಕಾನ್ಸಂಟ್ರೇಷನ್ ಅಥವಾ ರಾಸಾಯನಿಕದ ಕಾನ್ಸಂಟ್ರೇಷನ್ ಕಡಿಮೆ ಆದಾಗ ಏನ್ ಮತ್ತೆ ರೋಗ ಬರುತ್ತೆ. ಸೊ ಅದನ್ನ ನಾವು ಕಡಿಮೆ ಮಾಡ್ಲಿಕ್ಕೆ ಮುಖ್ಯವಾಗಿ ನಾವೇನಪ್ಪ ಅಂತಂದ್ರೆ, ಈ ಸಾವಯವವಾಗಿ ನಾವು ಶುಂಠಿನ ಬೆಳಿಬಹುದು. ಆ ಸಾವಯವವಾಗಿ ಶುಂಠಿ ಬೆಳಿಬೇಕಾದ್ರೆ ನಮ್ಮ ಈ ಶುಂಠಿ ದಳಗಳಿಗೆ ಅಥವಾ ಶುಂಠಿ ಬೇರಿಗೆ ಅಥವಾ ಶುಂಠಿ ಗೆಡ್ಡೆಗಳಿಗೆ ನಮ್ಮ ಈ ಟ್ರೈಕೋಡರ್ಮಾನ ನಾವು ಈ ಉಪಚರಿಸೋದ್ರಿಂದ ಆ ರೋಗನ ಹತೋಟಿನ ಮಾಡಬಹುದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ರೈತ ಬಾಂಧವರೇ. ಹಾಗಾಗಿ ಇನ್ನೊಂದು ಸೊರಗು ರೋಗ, ಆಮೇಲೆ ನಮ್ಮ ಬಾಳೆಗೆ ಪರ್ಟಿಕ್ಯುಲರ್ಲಿ ಬಾಳೆಗೆ ಈ ನಮ್ಮ ಟ್ರೈಕೋಡರ್ಮಾನ ಸಹ ಉಪಯೋಗಿಸಬಹುದು. ಇನ್ನೊಂದಂದ್ರೆ ನಮ್ಮ ರೈತ ಬಾಂಧವರು ಈ ಅಡಿಕೆ ಜೊತೆ ಕೆಲವು ರೈತ ಬಾಂಧವರು ಮೆಣಸು ಬೆಳೀತಾರೆ. ಮೆಣಸಲ್ಲೂ ಒಂದು ಸೊರಗು ರೋಗ ಬರುತ್ತೆ. ಆ ಸೊರಗು ರೋಗನ ಹತೋಟಿ ಮಾಡ್ಲಿಕ್ಕೂ ನಮ್ಮ ಈ ಟ್ರೈಕೋಡರ್ಮಾನ ನಾವು ಉಪಯೋಗಿಸಬಹುದು. ಸೊ ಇದು ಮುಖ್ಯವಾಗಿ ಮೊದಲನೇ ಜೈವಿಕ ನಿಯಂತ್ರಕ. ಇನ್ನೊಂದು ಜೈವಿಕ ನಿಯಂತ್ರಕ ಏನಪ್ಪಾ ಅಂತಂದ್ರೆ, ಇನ್ನೊಂದು ಈ ಟ್ರೈಕೋಡರ್ಮಾ ತರಾನೇ ಒಂದು ದುಂಡಾಣು ಇದೆ. ಆ ದುಂಡಾಣು ಯಾವ್ದಪ್ಪ ಅಂತಂದ್ರೆ, ನಮ್ಮ ಈ ಸುಡೋಮಾನಸ್ ಫ್ಲೂರೆಸೆನ್ಸ್ ಅಂತ. ಈ ಸುಡೋಮಾನಸ್ ಫ್ಲೂರೆಸೆನ್ಸ್ ಏನ್ ಮಾಡುತ್ತೆ ಅಂತಂದ್ರೆ, ಈ ಬೆಳೆಗೆ ಬರುವಂತ ರೋಗಗಳು, ಮಣ್ಣಲ್ಲಿ ಬರುವಂತ ರೋಗಗಳು, ನೀರಿನಲ್ಲಿ ಬರುವಂತ ರೋಗಗಳು, ಹಾಗಾಗಿ ಗಾಳಿಯಲ್ಲಿ ಬರುವಂತ ರೋಗಗಳನ್ನು ಸಹ ನಮ್ಮ ಇದನ್ನ ಸುಡೋಮಾನಸ್ ಫ್ಲೂರೆಸೆನ್ಸ್ ಅನ್ನು ಉಪಯೋಗಿಸ್ಕೊಂಡು ಹತೋಟಿ ಮಾಡಬಹುದು. ನಾವು ಯಾವ್ಯಾವ ಬೆಳೆಗಳು ಅಂದ್ರೆ ರೋಗಗಳು, ಈ ಸೊರಗು ರೋಗನೇ ಆಗ್ಬಹುದು, ಎಲೆ ಚುಕ್ಕಿ ರೋಗನೇ ಆಗ್ಬಹುದು, ಗಂಟು ರೋಗನೇ ಆಗ್ಬಹುದು, ನೆಮೆಟೋಡ್ಸ್ ಸಹ ಕಂಟ್ರೋಲ್ ಮಾಡಬಹುದು ಕೆಲವೊಂದು ಬೆಳೆಗಳಲ್ಲಿ, ಜಂತು ಹುಳು ಸಹ ಕಂಟ್ರೋಲ್ ಮಾಡಬಹುದು. ಆಮೇಲೆ ನಂತರ ನೀವು ರಾಟ್ಸ್ ಅಂತ ಹೇಳ್ತೀವಿ, ಹಾಗೆ ಕೊಳೆ ರೋಗ, ಅವನ್ನೆಲ್ಲಾನು ಸಹ ನಮ್ಮ ಸುಡೋಮಾನಸ್ ಫ್ಲೂರೆಸೆನ್ಸ್ ಅನ್ನ ಉಪಯೋಗಿಸ್ಕೊಂಡು ಕೊಳೆ ರೋಗಗಳನ್ನ ಹತೋಟಿ ಮಾಡಬಹುದು. ಇನ್ನೊಂದು ಈಗ ರೀಸೆಂಟ್ ಆಗಿ ನಮ್ಮ ವಿಜ್ಞಾನಿಗಳು ಏನ್ ಮಾಡಿದ್ದಾರೆ ಅಂತಂದ್ರೆ, ಕೆಲವೊಂದಷ್ಟು ಬೇರೆ ಜೈವಿಕ ನಿಯಂತ್ರಕಗಳನ್ನ ಉಪಯೋಗಿಸ್ತಾ ಇದ್ದಾರೆ. ಸೊ ಅದರಲ್ಲಿ ಯಾವ್ದಪ್ಪ ಅಂತಂದ್ರೆ, ಮುಖ್ಯವಾಗಿ ನಮ್ಮ ಬ್ಯಾಸಿಲಸ್ ಸಬ್ಟಿಲಿಸ್ ಅಂತ ಹೇಳ್ತೀವಿ ನಾವು. ಸೊ ಇದು ಒಂದು ದುಂಡಾಣು, ಸುಡೋಮಾನಸ್ ಫ್ಲೂರೆಸೆನ್ಸ್ ಒಂದು ದುಂಡಾಣು ಅಂದ್ರೆ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ ನಾವು. ಸೊ ಹಾಗಾಗಿ ಬ್ಯಾಸಿಲಸ್ ಸಬ್ಟಿಲಿಸ್ ಅನ್ನೋದು ಒಂದು ದುಂಡಾಣು. ಸೊ ಇವೆರಡೂ ಈ ಮೂರು ಸೂಕ್ಷ್ಮಾಣು ಜೀವಿಗಳನ್ನ ನಾವು ಸಮೂಹವಾಗಿ ಉಪಚರಿಸೋದ್ರಿಂದ ನಮ್ಮ ಬೆಳೆಗೆ ಬರುವಂತ ರೋಗಗಳನ್ನ ನಾವು ಕಡಿಮೆ ಮಾಡಬಹುದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ತಮಗೆ ತಮ್ಮ ಗಮನಕ್ಕೆ, ನಮ್ಮ ರೈತ ಬಾಂಧವರ ಗಮನಕ್ಕೆ ತರಬೇಕು, ಏನ್ ತರಬೇಕು ನಾನು ಇಚ್ಛೆ ಪಡ್ತಾ ಇದ್ದೀನಿ ಅಂತಂದ್ರೆ, ಈ ಟ್ರೈಕೋಡರ್ಮಾ, ಸುಡೋಮಾನಸ್ ಮತ್ತು ಬ್ಯಾಸಿಲಸ್ ಸಬ್ಟಿಲಿಸ್, ಈ ಮೂರು ಜೈವಿಕ ನಿಯಂತ್ರಕಗಳು ನಮ್ಮ ಕೃಷಿ ಮಹಾವಿದ್ಯಾಲಯ ಶಿವಮೊಗ್ಗದಲ್ಲಿ ದೊರಕ್ತಾವ. ಸೊ ಅದನ್ನ ಅದು ದ್ರವ ರೂಪದಲ್ಲೂ ಸಿಗುತ್ತೆ ಅಥವಾ ಪೌಡರ್ ರೂಪದಲ್ಲೂ ಸಿಗುತ್ತೆ. ಅದನ್ನ ನೀವು ನಮ್ಮ ಕೃಷಿಕ ಮಹಾವಿದ್ಯಾಲಯಕ್ಕೆ ಬಂದು ತಗೊಂಡು ಹೋಗ್ಬಿಟ್ಟು ನಿಮ್ಮ ಹೊಲದಲ್ಲಿ ಉಪಯೋಗಿಸೋದ್ರಿಂದ ನಿಮ್ಮ ಬೆಳೆಗೆ ಬರುವಂತ